ಎಲ್ಲರೂ ಬನ್ನಿ ಮತ ಹಾಕೋಣ ಉತ್ತಮ ನಾಡ ಕಟ್ಟೋಣ ಉತ್ತಮ ನಾಡ ಕಟ್ಟೋಣ ಮತ ಹಾಕ ಬನ್ನಿ ಮತ ಹಾಕ ಬನ್ನಿ ಮತ ಹಾಕ ಬನ್ನಿ ಮೇ ಹತ್ತರಂದು ಮತಗಟ್ಟೆಗೆ ಎಲ್ಲರ ಕರೆ ತನ್ನಿ ಮತ ಹಾಕ ಬನ್ನಿ. ಇದುವರೆಗೂ ಮತದಾನ ಜಾಗೃತಿ ಗೀತೆ ಕೇಳಿದಿರಿ. ರಚನೆ ಶ್ರೀ ಎಸ್ ಆರ್ ಭಟ್, ಹಾಡಿರುವವರು ಶ್ರೀಮತಿ ಸಂಗೀತಾ ವರ್ಣೇಕರ್ ಹಾಗೂ ವಿಶಾಖ್ ನಾಗಲಾಪುರ. ಇವರೊಂದಿಗೆ ಕೀಬೋರ್ಡ್ ಸಹಕಾರ ಎಡಿ ಸಿದ್ದಪ್ಪ, ತಬಲಾ ರಾಘವೇಂದ್ರ ಪ್ರಭು, ಸಂಗೀತ ಸಂಜೀವ ನಾಮಣ್ಣವರ್. ಈ ಗೀತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮತ ಹಾಕಬೇಕು ಮತ ಹಾಕಬೇಕು ನೀವು ಮತ ಹಾಕಬೇಕು. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮತದಾರರಿಗೆ ನಮಸ್ಕಾರಗಳು. ನಾನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ. ಇದೇ May 10, 2023 ಬುಧವಾರದಂದು ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯುತ್ತದೆ. ಎಲ್ಲರೂ ತಪ್ಪದೆ ಭಾಗವಹಿಸೋಣ, ಕಡ್ಡಾಯವಾಗಿ ಮತದಾನ ಮಾಡೋಣ. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಮತ ಹಾಕಬೇಕು ಮತ ಹಾಕಬೇಕು ಮತ ಹಾಕಬೇಕು ನೀವು ಮತ ಹಾಕಬೇಕು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆಯಲ್ಲಿ ಕೆಂಪು ನುಸಿ ಬಾಧೆ ಹಾಗೂ ಹತೋಟಿ ಕ್ರಮಗಳು, ಈ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾದ ಸದಾಶಿವ ತಿಪ್ಪೇಮಠ್ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗ ಇದರ ಕೀಟಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾದ ಸದಾಶಿವ ತಿಪ್ಪೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮಗೆ ಇಂದು ತೆಂಗು ಹಾಗೂ ಅಡಿಕೆಯಲ್ಲಿ ಕಂಡು ಬರತಕ್ಕಂತಹ ಕೆಂಪು ನುಸಿ ಬಾಧೆ ಹಾಗೂ ಇದರ ಹತೋಟಿ ಕ್ರಮಗಳು ಈ ಕುರಿತು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್, ಇವತ್ತಿನ ಒಂದು ವಿಚಾರಕ್ಕೆ ಅಂತಂದ್ರೆ ಇವತ್ತಿನ ವಿಷಯ ತಾವು ಹೇಳಿದಾಗೆ ತೆಂಗು ಹಾಗೂ ಅಡಿಕೆಯಲ್ಲಿ ಕೆಂಪು ನುಸಿ ಬಾಧೆ ಹಾಗೂ ಹತೋಟಿ ಕ್ರಮ, ಈ ಒಂದು ತೆಂಗು ಹಾಗೂ ಅಡಿಕೆಯಲ್ಲಿ ಈ ಕೆಂಪು ನುಸಿ ಬಾಧೆ ಯಾಕೆ ಬರುತ್ತೆ? ಇದು ಕೆಂಪು ನುಸಿ ಅನ್ನೋದು ಅಡಿಕೆ, ತೆಂಗು, ಬಾಳೆ ಮುಂತಾದ ಬೆಳೆಗಳನ್ನ ಕೆಂಪು ನುಸಿ ಅಂದರೆ ರವೋ ಇಲ್ಲ ಇಂಡಿಕಾ ಅಂತ ನಾವು ಕರಿತೀವಿ. ಈ ನುಸಿಯು ಜಾಸ್ತಿ ಈ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಈ ನುಸಿಯು ಕೆಂಪು ಬಣ್ಣವಾಗಿದ್ದು ಗುಂಪು ಗುಂಪಾಗಿ ಅಧಿಕ ಸಂಖ್ಯೆಗಳಲ್ಲಿ ಎಲೆಯ ಕೆಳಭಾಗದಲ್ಲಿ ನಾವು ಜಾಸ್ತಿ ಕಂಡು ಬರುತ್ತದೆ. ನುಸಿಯು ಮರಿ ಹುಳಿಗಳು ಏನಿರ್ತಾವೋ ಇವು ಬೇರೆ ಬೇರೆ ಹಂತದೊಳಗಡೆ ಇದ್ರು ಇದು ಪ್ರೌಢಾವಸ್ಥದ ನುಸಿ ಏನಿರುತ್ತಲ್ಲ ಅದರ ತರನೇ ಇದು ಹೋಲುತ್ತದೆ. ಮತ್ತು ಇವು ಮರಿ ಹುಳುಗಳು ಮತ್ತು ಪ್ರೌಢಾವಸ್ಥೆಯ ಹುಳುಗಳು ಸಹ ಎಲೆಯ ಕೆಳಭಾಗದಲ್ಲೇ ಇರುತ್ತದೆ. ಹಾಗಾಗಿ ನುಸಿ ಬಾಧಿತ ಎಲೆಗಳ ಕೆಳಭಾಗವು ಕುಂಕುಮ ಲೇಪಿಸಿದಂತೆ ಕೆಂಪಾಗಿ ನಮಗೆ ಕಂಡು ಬರುತ್ತದೆ. ಇದು ಯಾವ ಒಂದು ಕಾಲದಲ್ಲಿ ಈ ಒಂದು ನುಸಿ ಬಾಧೆಯನ್ನು ಕಾಣಬಹುದು, ಈ ಒಂದು ತೆಂಗು ಮತ್ತು ಅಡಿಕೆಯಲ್ಲಿ? ಇದನ್ನು ನಾವು ಎಳೆ ಗಿಡಗಳು ಅಂತಂದ್ರೆ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಯಾವ ಕ್ರಾಪ್ಸ್ ಇರುತ್ತಲ್ಲ ಅದರಲ್ಲಿ ನಾವು ಜಾಸ್ತಿ ಈ ನುಸಿ ಬಾಧೆಯನ್ನ ಕಂಡು ಬರುತ್ತದೆ ಸರ್. ಮತ್ತೆ ಯಾವ ಸಮಯದಲ್ಲಿ ಜಾಸ್ತಿ ಬರುತ್ತದೆ ಅಂದ್ರೆ ಬೇಸಿಗೆ ತಿಂಗಳಲ್ಲಿ, February to May ಏನು ಬೇಸಿಗೆ ಜಾಸ್ತಿ ಇರುತ್ತಲ್ಲ ಆ ಟೈಮಲ್ಲಿ ಈ ನುಸಿಯ ಬಾಧೆ ಜಾಸ್ತಿ ಅಡಿಕೆ ಮತ್ತು ತೆಂಗುಗಳಲ್ಲಿ ಕಂಡು ಬರುತ್ತದೆ ಸರ್. ಇದರ ಒಂದು ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ತೆಂಗಿನಲ್ಲಿ ಯಾವ ಲಕ್ಷಣಗಳನ್ನು ಕಾಣ್ತೀವಿ ಮತ್ತೆ ಅಡಿಕೆಯಲ್ಲಿ ಯಾವ ತರ ಕಾಣ್ತೀವಿ ಮತ್ತೆ ಜೊತೆಗೆ ಬಾಳೆ ಅಂತ ಎಲ್ಲ ಹೇಳಿದ್ರೆ ಯಾವ್ಯಾವ ಗಿಡದಲ್ಲಿ ಯಾವ್ಯಾವ ಲಕ್ಷಣಗಳನ್ನ ರೈತರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಒಂದು ನುಸಿ ಬಾಧೆ ನಮ್ಮ ಒಂದು ಗಿಡದಲ್ಲಿ ಇದೆ, ನಮ್ಮ ತೋಟದಕ್ಕೆ ಬಂದಿದೆ ಅಂತ? ಇದು ನಾನು ಮೊದಲೇ ಹೇಳಿದಂಗೆ ನುಸಿ ಬಾಧಿತ ಎಲೆಗಳ ಕೆಳಭಾಗ ಮರಿ ಹುಳುಗಳು ಮತ್ತೆ ಪ್ರೌಢಾವಸ್ಥೆ ಹುಳುಗಳು ಇರುವುದರಿಂದ ಕೆಂಪಾಗಿ ಕುಂಕುಮ ಒಂಥರ ಲೇಪಿದಂತೆ ಕೆಳಗಡೆ ಕಂಡು ಬರುತ್ತದೆ. ಮತ್ತು ಮೊದಲ ಹಂತದಲ್ಲಿ ಈ ನುಸಿಗಳು ಕೆಳಭಾಗದಲ್ಲಿ ಕುಳಿತುಕೊಂಡು ರಸ ಹೀರುವುದರಿಂದ ಕೆಳಗಿನ ಗರಿಗಳು ಹೆಚ್ಚು ಹಾನಿಗೊಳಗಾಗ್ತವೆ ಮತ್ತು ಹಾಗೆ ಈ ಹಾನಿಗೊಳಗಾದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಆಮೇಲೆ ನಂತರದ ಹಂತದಲ್ಲಿ ಹಳದಿ ಬಣ್ಣಕ್ಕೆ ಏನು ತಿರುಗಿರ್ತವೆಲ್ಲ ಗರಿಗಳು ಅದೇ ತರ ಬೆಳವಣಿಗೆಯು ಸಹ ಕುಂಠಿತಗೊಳ್ಳುತ್ತವೆ. ಕ್ರಮೇಣವಾಗಿ ಈ ಗರಿಗಳು ಒಣಗ್ತಾ ಹೋಗುತ್ತದೆ. ಮತ್ತೆ ಇನ್ನು ಈ ತೀವ್ರವಾಗಿ ಈ ಬಾಧೆಗಳು ಎಳೆಗಿಡಗಳಿಗೆ ಅಂತ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಏನಿರುತ್ತಲ್ಲ ಆ ಕ್ರಾಪ್ಗೆ ಜಾಸ್ತಿ ಈ ನುಸಿ ಬಾಧೆ ಹಾನಿ ಉಂಟು ಮಾಡುತ್ತದೆ ಸರ್. ಈ ಒಂದು ನುಸಿ ಬಾಧೆಯಿಂದಾಗಿ ಗಿಡಗಳ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು ಯಾವ ರೀತಿ ಕಾಣುತ್ತವೆ? ಗಿಡಗಳು ಎಷ್ಟು ದಿನ ನಂತರವಾಗಿ ಅದು ಗಿಡ ನಶಿಸಿ ಹೋಗುವ ಒಂದು ಪರಿಸ್ಥಿತಿ ಬರುತ್ತೆ ರೈತರಿಗೆ? ಸ್ಟಾರ್ಟಿಂಗ್ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಇರುತ್ತಲ್ಲ ಕ್ರಾಪ್, ಆ ಸಮಯದಲ್ಲಿ ಈ ನುಸಿ ಬಾಧೆ ಜಾಸ್ತಿ ಬರುತ್ತದೆ ಸರ್. ಮೊದಲನೇದಾಗಿ ಇದು ಎಳೆ ಗಿಡಗಳು ಬೇಕಿದ್ದಕ್ಕೆ ರಸ ಇರೋಕೆ, ಮೆಚೂರ್ ಕ್ರಾಪ್ಸ್ ಇದ್ದು ಅಂದ್ರೆ ಇವಕ್ಕೆ ರಸ ಇರೋಕೆ ಆಗಲ್ಲ. ಅದರಿಂದ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಏನು ಕ್ರಾಪ್ಸ್ ಇರುತ್ತಲ್ಲ ಅವು ಜಾಸ್ತಿ ಹಾನಿಗೊಳಗಾಗ್ತವೆ, ಮತ್ತು ಅವು ಹಳದಿ ಬಣ್ಣಕ್ಕೆ ತಿರುಗಿಬಿಡುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿತಂದ್ರೆ ಆಟೋಮೆಟಿಕಲಿ ಅದು ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ, ಅದೇ ತರ ಕ್ರಮೇಣವಾಗಿ ಇದು ಒಣಗ್ತಾ ಹೋಗುತ್ತದೆ ಗಿಡ. ಜೊತೆಗೆ ಈ ಒಂದು ನುಸಿ ಬಾಧೆ ಇದು ಬರ್ಲಿಕ್ಕೆ ಕಾರಣಗಳು ಏನೇನಂತ ಹೇಳ್ತೀರಿ? ಈ ಒಂದು ಚಿಕ್ಕ ಗಿಡದ ಮೇಲೆ ಇದು ಬರುತ್ತೆ ಅಂತ ಹೇಳ್ತೀರಿ, ಕಾರಣಗಳು ಏನು? ವಾತಾವರಣದಲ್ಲಿ ಪಕ್ಕದ ಇನ್ನೊಂದು ಪಕ್ಕದಲ್ಲಿ ಯಾವ್ದಾದ್ರು ನುಸಿ ಬಾಧೆ ಇರುವಂತ ಫೀಲ್ಡ್ ನಿಂದ ಇನ್ನೊಂದು ಫೀಲ್ಡ್ ಗೆ ಏರ್ ಮುಖಾಂತರ ಇವು ಹಂಗೆ ಟ್ರಾನ್ಸ್ಫರ್ ಹಾಕೊಂತ ಹೋಗುತ್ತದೆ ಒಂದು ಫೀಲ್ಡ್ ಗೆ ಇನ್ನೊಂದು ಫೀಲ್ಡ್ ಗೆ. ಸೊ ಹತೋಟಿ ಕ್ರಮನು ನಾವು ಕೈಗೊಳ್ಬೇಕಿತ್ತಂದ್ರೆ ನಾವು ಕಮ್ಯುನಿಟಿ ಲೆವೆಲ್ ಅಲ್ಲಿ ಹತೋಟಿ ಕ್ರಮ ಕೈಗೊಳ್ಬೇಕು. ಒಂದ್ ಬ್ಲಾಕ್ ಈಗ ಮಾಡಿದ್ವು ಅಂದ್ರೆ ಅದು ನಮ್ದಷ್ಟೇ ಕಂಟ್ರೋಲ್ ಆಗುತ್ತೆ, ಮತ್ತೆ ಬೇರೆ ಫೀಲ್ಡ್ ಗೆ ಆಟೋಮೆಟಿಕ್ ಸ್ಪ್ರೆಡ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಕಮ್ಯುನಿಟಿ ಲೆವೆಲ್ ಹತೋಟಿ ಕ್ರಮ ಇದ್ರೆ ನುಸಿ ಬಾಧೆಯನ್ನ ನಾವು ಕಂಪ್ಲೀಟ್ ಆಗಿ ಇದನ್ನ ಹತೋಟಿ ಮಾಡಬಹುದು. ಜೊತೆಗೆ ಈ ಒಂದು ಈ ನುಸಿ ಬಾಧೆ ಅಂತ ಹೇಳಿದ್ರಲ್ಲ, ಯಾವ್ಯಾವ ಕೀಟಗಳು ಅಂತ ಹೇಳ್ತೀರಿ? ಇದರಲ್ಲಿ ತೆಂಗು ಮತ್ತು ಅಡಿಕೆಯಲ್ಲಿ ಕೆಂಪು ನುಸಿ ಅಂದ್ರೆ ರಾವೋ ಎಲ್ಲ ಇಂಡಿಕಾ ಅಂತ ನಾವು ಕರಿತೀವಿ. ಇದೊಂದು ಬರುತ್ತದೆ ತೆಂಗು ಮತ್ತು ಅಡಿಕೆಯಲ್ಲಿ. ಇದನ್ನ ಹೊರತುಪಡಿಸಿ ಮತ್ತೆ ಬೇರೆ ತೆಂಗಿಗೆ ಇನ್ನೊಂದು ತೆಂಗು ಮೈಟ್ ಅಂತಿದೆ, ಕೊಕೊನಟ್ ಮೈಟ್ ಅಂತ ಕರಿತೀವಿ, ಐಶೇರಿಯಾ ಗುರೋರೋನಿಸ್. ಈ ತರ ಎಲೆಗಳಿಗೆ ಇನ್ಫೆಕ್ಟ್ ಮಾಡಲ್ಲ ಇದು. ಇದು ಎಳೆ ತೆಂಗಿನಕಾಯಿ ಇರುತ್ತಲ್ಲ ಅಲ್ಲಿ ಪೆರಿಯಾಂತ್ ರೀಸನ್ ಅಂತ ಇರುತ್ತೆ ಮೇಲ್ಗಡೆ, ಅದ್ರ ಕೆಳಗಡೆ ಕುತ್ಕೊಂಡು ಮೈಟು ಅದೇ ತರ ಅಲ್ಲಿ ಎಲೆಗಳ ಕೆಳಗಡೆ ಕುತ್ಕೊಂಡು ರಸ ಇರುತ್ತದೆ, ಬಟ್ ಇಲ್ಲಿ ಪೆರಿಯಾಂತ್ ರೀಸನ್ ಏನಿರುತ್ತದೆ ಎಳೆಕಾಯಿ ಅದರಲ್ಲಿ ಕುತ್ಕೊಂಡು ರಸ ಇರೋದ್ರಿಂದ ಅದ್ರದ್ದು ಎಳೆ ತೆಂಗಿನಕಾಯಿ ಏನಿರುತ್ತಲ್ಲ ಅದ್ರದ್ದು ಬೆಳವಣಿಗೆ ಸಹ ಕುಂಠಿತಗೊಳ್ಳುತ್ತದೆ, ಮತ್ತು ಸೈಜ್ ಆಲ್ಸೋ ಅದ್ರದ್ದು ಕಡಿಮೆ ಆಗುತ್ತದೆ. ಒಳಗಡೆ ನಾವು ನೀರೇನು ಎಳೆ ನೀರು ಕುಡಿತೀವಲ್ಲ ಆ ಕಂಟೆಂಟು ಅದರೊಳಗೆ ಕಡಿಮೆ ಆಗುತ್ತದೆ. ಲಾಸ್ಟ್ಗೆ ಆ ಏನದು ಇನ್ಫೆಕ್ಟ್ ಆಗಿರುತ್ತಲ್ಲ ಐಶ್ವರ್ಯಾ ಗುರುರಣಿಸಿಂದ ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಮಾರುಕಟ್ಟೆಯ ಬೆಲೆ ಸಹ ಅದರಿಂದ ಕಡಿಮೆ ಆಗುತ್ತದೆ. ಈ ಒಂದು ಈ ಕೆಂಪು ನುಸಿ ಅಂತ ಹೇಳಿದ್ರೆ ಇದರ ಒಂದು ಜೀವನ ಚಕ್ರ ಹೇಳೋದಾದ್ರೆ ಯಾವ ರೀತಿ ಇದ್ರ ಜೀವನ ಚಕ್ರ ಇರುತ್ತೆ, ಎಷ್ಟು ದಿನ ಇದು ವಾತಾವರಣದಲ್ಲಿ ಇರುತ್ತೆ, ಅದು ಯಾವ ತರ ಜೀವನ ಚಕ್ರ ಅಂದ್ರೆ ಕೆಂಪು ನುಸಿ ಇದು ಮೂರು ಹಂತಗಳೊಳಗೆ ಇದರ ಜೀವನ ಚಕ್ರ ಇದೆ. ಮೊದಲನೇದು ಮೊಟ್ಟೆ, ಆಮೇಲೆ ಮರಿ ನುಸಿಗಳು, ಮತ್ತು ಪ್ರೌಢಾವಸ್ಥೆಯ ಕೀಟ. ಅದರಲ್ಲಿ ಗಂಡು ಮತ್ತು ಹೆಣ್ಣು ಮೇಟಿಂಗ್ ಆದ್ಮೇಲೆ ಮರಿ ಕೀಟಗಳು ಹಂಗೆ ಪ್ರೊಡಕ್ಷನ್ ಆಗ್ತಿರುತ್ತೆ. ಇದು ಸುಮಾರು ಸರಿಸುಮಾರು 10-15 ದಿನಗಳಲ್ಲಿ ಒಂದು ಲೈಫ್ ಸೈಕಲ್ ಅಂದ್ರೆ ಜೀವನ ಚಕ್ರವನ್ನ ಮುಕ್ತಾಯಗೊಳಿಸುತ್ತದೆ ಸರ್. ಆ ಒಂದು 10-15 ದಿನದಲ್ಲಿ ಇದು ಜೀವನ ಚಕ್ರದಲ್ಲಿ ಎಷ್ಟು ಒಂದು ಹಾನಿಯನ್ನು ಉಂಟು ಮಾಡುತ್ತೆ ಒಂದು ಮರಕ್ಕೆ? ಇದು 10-15 ದಿನದಲ್ಲಿ ಒಂದು ಲೈಫ್ ಸೈಕಲ್ ಕಂಟಿನ್ಯೂ ಮಾಡುತ್ತೆ ಅಂದ್ರೆ ಜೀವನ ಚಕ್ರ ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಒಂದು ಒಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಥವಾ ಒಂದು ಲೀವ್ಸ್ ದಿಂದ ಇನ್ನೊಂದು ಲೀವ್ಸ್ ಗೆ. ಸೊ ಅದಕ್ಕೆ ಅಂದ್ರೆ ವಾತಾವರಣ ಅಂದ್ರೆ ಒಂದು ಫೀಲ್ಡ್ ಅಲ್ಲಿ ನಾವು ಅನೇಕ ಓವರ್ ಲ್ಯಾಪಿಂಗ್ ಜನರೇಷನ್ ಅಂತ ಕರೀತಾರೆ. ಆ ಓವರ್ ಲ್ಯಾಪಿಂಗ್ ಜನರೇಷನ್ ನಾವು ಒಂದು ಫೀಲ್ಡ್ ಅಲ್ಲಿ ಕಾಣಬಹುದು. ಅದರಿಂದ ನಾವು 10-15 ಒಂದೇ ಜೀವನ ಚಕ್ರ ಇರುತ್ತದೆ, ಆ ಟೈಮ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಯಾವ ಹಂತದ ಗಿಡಗಳು ಮತ್ತು ಯಾವ ಸಮಯದಲ್ಲಿ ಈ ಒಂದು ನುಸಿ ಬಾಧೆ ಕಂಡು ಬರುತ್ತೆ ಅಂತೀರಿ? ಅದೇ ಸರ್, ವೆಜಿಟೇಟಿವ್ ಸ್ಟೇಜ್ ಅಂತ ಹೇಳಿದೆ ನಾನು. ಅಂದ್ರೆ ಯಾವ್ದು ಎಳೆ ಗಿಡ ಇರುತ್ತದಲ್ಲ, ಈಗ ಈ ಕ್ರಾಪ್ ಪ್ಲಾಂಟಿಂಗ್ ಮಾಡಿರುತ್ತೆ ತೆಂಗು ಅಥವಾ ಇದು, ಆ ಕ್ರಾಪ್ ಅಲ್ಲಿ ಇದು ಜಾಸ್ತಿ ಕಂಡು ಬರುತ್ತದೆ ಸರ್. ಮತ್ತು ಯಾವ ಸಮಯ ಅಂತಂದ್ರೆ ಅದೇ ಬೇಸಿಗೆ ಸಮಯದಲ್ಲಿ, February-May ಈ ತಿಂಗಳಲ್ಲಿ ಬೇಸಿಗೆ ಜಾಸ್ತಿ ಇರೋದ್ರಿಂದ ಆ ಗಿಡಗಳಿಗೆ ಜಾಸ್ತಿ ಹಾನಿಯುಂಟು ಮಾಡುತ್ತವೆ. ಮತ್ತೆ ಮುಂಗಾರು ಮತ್ತು ಪೂರ್ವ ಮುಂಗಾರಿನ ಮಳೆ ಏನ್ ಬರುತ್ತಲ್ಲ, ಬಿರುಸಿನ ಮಳೆ ಬಿಫೋರ್ ಜೂನ್ ಆತರ ಮುಂಗಾರು ಮಳೆ ಏನ್ ಬರುತ್ತಲ್ಲ, ಅದು ಸಾಮಾನ್ಯವಾಗಿ ಈ ನುಸಿ ಬಾಧೆಯನ್ನ ಕಡಿಮೆ ಮಾಡಿಬಿಡುತ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರವಾಗಿ ತೆಂಗಿನಕಾಯಿ ಅಂತಂದ್ರೆ ಈಗ ಫಲ ಸ್ಟಾರ್ಟ್ ಆಗಿರೋ ಒಂದು ಗಿಡಕ್ಕೆ ಇದು ಬರುತ್ತೆ ಅಂತ ಅಥವಾ ಯಾವ ರೀತಿ? ಇಲ್ಲ ಸರ್, ಇದು ಫಲ ಸ್ಟಾರ್ಟ್ ಆಗೋಕೆ ಬರೋದು ಅದು ತೆಂಗಿನ ನುಸಿ, ಅದು ಅದು ಫಲ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಬರುತ್ತೆ. ಬಟ್ ಇದು ವೆಜಿಟೇಟಿವ್ ಸ್ಟೇಜ್, ಹಚ್ಚಿ ಪ್ಲಾಂಟಿಂಗ್ ಮಾಡಿ ಇನ್ನು 1-2 ಆಗಿರುತ್ತಲ್ಲ ಆ ಕ್ರಾಪ್ ಅಲ್ಲಿ ಜಾಸ್ತಿ ಬರುತ್ತೆ ಇದು. ಅಡಿಕೆಯಲ್ಲಿ ಅಡಿಕೆಯಲ್ಲಿ ಅಂದ್ರೆ ಅಡಿಕೆಯಲ್ಲಿ ಅದು ಬರುತ್ತೆ ಅಂದ್ರೆ ನಾವು ಗಿಡಗಳ ತಳಿಗಳ ಆಯ್ಕೆಯನ್ನ ಸರಿಯಾಗಿ ಮಾಡ್ಕೋಬೇಕು ಅಥವಾ ಅದು ಹಾಕಂದ್ಮೇಲೆ ಅದು ತನ್ನಷ್ಟಕ್ಕೆ ತಾನೇ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ತೋಟದಿಂದ ಬರ್ತಕ್ಕಂಥದ್ದು? ತಳಿಗಳ ಆಯ್ಕೆ ಅಂತ ಏನಿಲ್ಲ ಸರ್, ಬೇರೆ ಪ್ಲಾಟ್ ಇಂದ ಇನ್ಫೆಕ್ಟ್ ಆಗಿತ್ತಂದ್ರೆ ಆಟೋಮೆಟಿಕಲಿ ಏರ್ ಒಳಗಡೆ ಬಂದ್ಬಿಡುತ್ತೆ ಇದು. ಬಟ್ ಅದೇ ತರ ಬಂದ ತಕ್ಷಣ ಕಮ್ಯುನಿಟಿ ಲೆವೆಲ್ ಹತೋಟಿ ಕ್ರಮ ಇತ್ತಂದ್ರೆ ನಾವು ಫೀಲ್ಡ್ ಅನ್ನ ಚೆನ್ನಾಗಿ ಹತೋಟಿ ಮಾಡಬಹುದು. ಈ ನುಸಿಯನ್ನು ಇದ್ರ ಜೊತೆಗೆ ಕೆಂಪು ನುಸಿಯ ಜೊತೆಗೆ ಬೇರೆ ಯಾವ್ಯಾವ್ದು ಒಂದು ನುಸಿಗಳು ಈ ಒಂದು ಹಾನಿ ಮಾಡ್ತವೆ ಈ ಗಿಡಗಳಿಗೆ ಅಂತೀರಾ? ಕೆಂಪು ನುಸಿಯನ್ನ ಹೊರತುಪಡಿಸಿ ತೆಂಗಿಗೆ ಇನ್ನೊಂದು ಕೊಕೊನಟ್ ಮೈಟ್ ಅಂತ ಹೇಳಿದೆ, ಐಸೇರಿಯಾ ಗುರೋರೋನಿಸ್, ಅದು ತೆಂಗಿನ ಮೈಟ್ ಅಂತ ಕರಿತೀವಿ. ಅದು ಈ ತರ ಲೀವ್ಸ್ಗೆಲ್ಲ ಇನ್ಫೆಕ್ಟ್ ಮಾಡಲ್ಲ. ಅದು ಎಳೆ ತೆಂಗಿನಕಾಯಿ ಇರುತ್ತಲ್ಲ, ಅಲ್ಲಿ ತೆಂಗಿನಕಾಯಿ ಬುಡದಲ್ಲಿ ಪೆರಿಯಾಂಥ್ರೀಸನ್ ಒಳಗಡೆ ಕೂತ್ಕೊಂಡು ರಸ ಇರೋದ್ರಿಂದ ಅಲ್ಲಿ ವೈಟ್ ಕಲರ್ ಪ್ಯಾಚಸ್ ಬರುತ್ತೆ ತೆಂಗಿನಕಾಯಿ ಮೇಲೆ. ಅದೇ ತರ ಕಾಯಿ ಸೈಜ್ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಕ್ರಮೇಣವಾಗಿ, ಮತ್ತು ಒಳಗಡೆ ಇರುವಂತಹ ಎಳೆ ನೀರಿನ ಪ್ರಮಾಣ ಅದು ಕಡಿಮೆ ಆಗುತ್ತದೆ, ಮತ್ತೆ ಆಟೋಮೆಟಿಕಲಿ ಮಾರುಕಟ್ಟೆ ಬೆಲೆ ಅದು ಕಡಿಮೆಯಾಗಿ ರೈತರಿಗೆ ನಷ್ಟ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಹತೋಟಿ ಕ್ರಮಗಳ ಬಗ್ಗೆ ಹೇಳೋದಾದ್ರೆ, ಹತೋಟಿ ಕ್ರಮಕ್ಕೆ ಬಂದ್ರೆ ಕೆಂಪು ನುಸಿಗಳು ಹತೋಟಿಗಾಗಿ ನಾವು ನೀರಿನಲ್ಲಿ ಕರಗುವ ಗಂಧಕವನ್ನ, ಗಂಧಕದ ಪುಡಿಯನ್ನ 2.5 ಗ್ರಾಂ ಪ್ರತಿ ಲೀಟರ್ಗೆ ನೀರಿನಲ್ಲಿ ಇದನ್ನು ಬೆರೆಸಿ ನುಸಿನಾಶಕವಾಗಿ ಉಪಯೋಗಿಸಬಹುದು. ಅದೇ ತರ ಮತ್ತು ಸಸ್ಯಾಧಾರಿತ ಉತ್ಪನ್ನಗಳು ಅಂತೇಳಿ ನಾವು ಪ್ಲಾಂಟ್ ಒರಿಜಿನೇಟೆಡ್ ಕೆಮಿಕಲ್ಸ್ ಅಂತ ಕರಿತೀವಿ, ಅಜಾಡಿರೆಕ್ಟಿನ್, ಅದು ನೀಮ್ ಬೇಸ್ಡ್, ಅದನ್ನ ಯೂಸ್ ಮಾಡೋದ್ರಿಂದ ನಾವು ಈ ಕೀಟವನ್ನು ನಿರ್ವಹಣೆ ಮಾಡಬಹುದು. ಮತ್ತು ಪರಭಕ್ಷಕ ನುಸಿಗಳಂತ ಕರಿತೀವಿ, ಈಗ ಕೆಂಪು ನುಸಿ ಇದೆಯಲ್ಲ, ಆ ನುಸಿಯನ್ನ ಇನ್ನೊಂದು ನುಸಿ ಬಂದು ತಿನ್ನುತ್ತದೆ, ಅದು ಪ್ರಿಡೇಟರಿ ಮೈಟ್ ಅಂತ ಕರಿತೀವಿ ಪರಭಕ್ಷಕ ನುಸಿಗಳು. ಅದರಲ್ಲಿ ಆಂಬ್ಲಿಸಿಯಸ್ ಅಂತಿದೆ, ನಿಯೋಸಿಲಸ್ ಲಾಂಗಿಸ್ಪೈನೋಸಸ್ ಅಂತಿದೆ, ಮತ್ತೆ ಪೈಟೋಸಿಲಸ್ ಪರ್ಸಿಮಿಲಿಸ್ ಅಂತಿದೆ. ಈ ಪರಭಕ್ಷಕ ನುಸಿಗಳನ್ನ ನಾವು ನುಸಿ ಬಾಧೆಯಲ್ಲಿ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಹೇಳಿ ಯೂಸ್ ಮಾಡಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಪೈಟೋಸಿಲಸ್, ಎಂಬ್ಲಿಸಿಯಸ್, ಈ ಪರಭಕ್ಷಕ ನುಸಿಗಳು ಇವು ಮಲ್ಟಿಪ್ಲಿಕೇಶನ್ ಸೆಂಟರ್ ಅಂತ ಇರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಜಿಕೆವಿಕೆಯಲ್ಲಿ ಇದೆ ಬೆಂಗಳೂರಲ್ಲಿ, ಅಲ್ಲಿಂದ ನಾವು ಒಂದಿಷ್ಟು ಮೈಟ್ ಕಲ್ಚರ್ ನ ಅವರು ಕೊಡ್ತಾರೆ, ಅದನ್ನ ತಂದು ಒಂದು ಫೀಲ್ಡ್ ಅಲ್ಲಿ ನಾವೆಲ್ಲಾದ್ರೂ ಬಿಟ್ರೆ ಅವು ಆಟೋಮೆಟಿಕಲಿ ಇನ್ನೊಂದು ಕೆಂಪು ನುಸಿ ಏನು ಬಂದಿರುತ್ತಲ್ಲ ಅದಕ್ಕೆ ಹೋಗಿ ತಿಂದು ಅದನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುತ್ತೆ. ಅವಾಗ ಈ ಕೆಮಿಕಲ್ಸ್ ಏನ್ ಹೊಡಿತೀವಲ್ಲ ರಾಸಾಯನಿಕಗಳನ್ನ, ಅದ್ರ ಪ್ರಮಾಣ ಕಡಿಮೆ ಮಾಡ್ಕೋಬೇಕು. ಯಾವಾಗ ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅನ್ನ ಫೀಲ್ಡ್ ಅಲ್ಲಿ ಬಿಡ್ತೀವಲ್ಲ, ಆ ಟೈಮಲ್ಲಿ ರಾಸಾಯನಿಕ ವಸ್ತುಗಳನ್ನ ಯೂಸ್ ಮಾಡ್ತೀವಲ್ಲ ಕಂಟ್ರೋಲ್ಗೆ, ಅದನ್ನ ನಾವು ಕಡಿಮೆ ಮಾಡಬೇಕು. ಮತ್ತು ಇದನ್ನ ಹೊರತು ಪಡೆದಾಗಿ ಈಗ ಬಹಳಷ್ಟು ರೈತರು ಬರೀ ಕೆಮಿಕಲ್ಸ್ ಅನ್ನ ನಾವು ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಆತರ ಏನಿಲ್ಲ, ಈ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅನ್ನ ಯೂಸ್ ಮಾಡೋದಂದ್ರೆ ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಅದೇ ತರ ನಾವು ರಾಸಾಯನಿಕವಾಗಿ ಒಂದೇ ರಾಸಾಯನಿಕ ಕೆಮಿಕಲ್ ನ ಪದೇ ಪದೇ ಉಪಯೋಗಿಸೋದ್ರಿಂದ ಅದರಲ್ಲಿ ರೆಸಿಸ್ಟೆನ್ಸ್ ಅಂತ ಬಂದ್ಬಿಡುತ್ತೆ ಮೈಟ್ ಅಲ್ಲಿ, ಅಂದ್ರೆ ಒಳಗಡೆ ಸಮ್ ಎಂಜೈಮ್ಸ್ ಅಂತ ಇರುತ್ತೆ, ಆ ಎಂಜೈಮ್ಸ್ ದೇ ವಿಲ್ ಗಿವ್ ದಿ ರೆಸಿಸ್ಟೆನ್ಸ್. ಸೊ ಒಂದ್ ಕೆಮಿಕಲ್ ಅದು ಹೊಡೆದ್ರೆ ನೆಕ್ಸ್ಟ್ ಟೈಮ್ ಅದನ್ನೇ ಹೊಡೆಯೋದ್ರಿಂದ ಅವು ಸಮ್ ಪೌಲ್ಡ್ ಇನ್ಕ್ರೀಸ್ ಮಾಡ್ಕೊಂತ ಹೋಗುತ್ತೆ ರೆಸಿಸ್ಟೆನ್ಸ್. ಸೊ ಅದಕ್ಕೆ ಕಂಟಿನ್ಯೂಸ್ ರೊಟೇಷನ್ ಆಫ್ ದಿ ಇನ್ಸೆಕ್ಟಿಸೈಡ್ ಇರಬೇಕು. ಒಂದ್ ಕೆಮಿಕಲ್ ಯೂಸ್ ಮಾಡಿದ್ರೆ ಇನ್ನೊಂದು ಮೋಡ್ ಆಫ್ ಆಕ್ಷನ್ ಬೇರೆ ತರ ಇರೋದು, ಮತ್ ಬೇರೆ ಕೆಮಿಕಲ್ ಹೊಡಿಬೇಕು. ಮತ್ತೆ ಆತರ ಮಾಡೋದ್ರಿಂದ ನಾವು ನುಸಿ ಬಾಧೆಯನ್ನು ಕಂಟ್ರೋಲ್ ಮಾಡುದು. ತಾವ್ ಹೇಳೋ ಪ್ರಕಾರವಾಗಿ ಒಂದನ್ನೇ ಯಾವಾಗ್ಲೂ ಮಾಡಬಾರ್ದು, ಗಿಡದ ಮೇಲೆ ಪ್ರಭಾವ ಬೀರಬಾರ್ದು, ಬೇರೆ ಬೇರೆ ಚೇಂಜ್ ಮಾಡ್ತಾ ಇದ್ದಂಗೆ ಅದಕ್ಕೆ ರೆಸಿಸ್ಟೆನ್ಸಿ ಕಡಿಮೆ ಆಗ್ತಾ ಹೋಗಿ ಆ ಕೀಟದ ಬಾಧೆ ಕಡಿಮೆ ಆಗುತ್ತೆ. ಹೌದು ಸರ್, ಅದೇ ತರ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡೋದ್ರೆ ಅದಕ್ಕೆ ಗೊತ್ತಾಗುತ್ತೆ, ಫಸ್ಟ್ ಟೈಮ್ ಒಂದು 50 ಇನ್ಸೆಕ್ಟ್ಸ್ ಸತ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಅದನ್ನೇ ಹೊಡೆಯೋದ್ರಿಂದ ಸೊ ದೇ ವಿಲ್ ಅಡಾಪ್ಟ್ ಆಗಿರುತ್ತೆ ಆ ಕೆಮಿಕಲ್ಗೆ. ಅದಕ್ಕೆ ಬೇರೆ ಮೋಡ್ ಆಫ್ ಆಕ್ಷನ್ ಇರೋದ ಕೆಮಿಕಲ್ಸ್ ಅನ್ನ ನಾವು ಚಾಯ್ಸ್ ಮಾಡಿಕೊಂಡು ಅದ್ ಹೊಡೆಯೋದ್ರಿಂದ ಅದರ ರೆಸಿಸ್ಟೆನ್ಸ್ ಕಡಿಮೆ ಮಾಡ್ಕೊಂಡು ಹೋಗಬಹುದು, ನಾವು ಮೈಟ್ ಅನ್ನ ಅಥವಾ ನುಸಿ ಬಾಧೆಯನ್ನ ಜಾಸ್ತಿ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಎಷ್ಟು ದಿನದ ಅಂತರದಲ್ಲಿ ಈ ಒಂದು ಸಿಂಪಡಿಸೋದು ಅಂತ ಹೇಳ್ತೀರಿ? ಇದು ನುಸಿ ಬಾಧೆ ಜಾಸ್ತಿ ಇದ್ದ ಟೈಮಲ್ಲಿ ಒಂದು 15 ದಿನ ಅಂತರದಲ್ಲಿ ನಾವು ಸ್ಪ್ರೇ ಅನ್ನ ಹೇಳ್ತೀವಿ ಸರ್. ತದನಂತರದಲ್ಲಿ ಸ್ಪ್ರೇ ಹೇಳ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಯಾವ್ದು ಹಾಕ್ಬೇಕು, ನೆಕ್ಸ್ಟ್ ಯಾವ್ದು ಹಾಕ್ಬೇಕು, ಹಂತ ಹಂತಗಳ ಬಗ್ಗೆ ಹೇಳಿದ್ರೆ ಪ್ರಾರಂಭದ ಹಂತದಲ್ಲಿ ಯಾವ್ದನ್ನ ಸ್ಪ್ರೇ ಮಾಡಿದ್ರೆ ಉತ್ತಮ ಅಂತ ಹೇಳೋದು? ಪ್ರಾರಂಭದ ಹಂತದಲ್ಲಿ ಅದೇ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು. ಮಾರ್ಕೆಟ್ ಅಲ್ಲಿ ಈಗ ನಾವು ಮೊದಲಿಂದ ಈಗ ಪರಭಕ್ಷಕ ಕೀಟಗಳನ್ನ ತರೋದ್ರಿಂದ ಆಯ್ತು, ಅಥವಾ ಇದು ಸಸ್ಯಾಧಾರಿತ ಉತ್ಪನ್ನಗಳು ಏನದಾವಲ್ಲ ಅಜಾಡಿರೆಕ್ಟಿನ್, ನಾವು ರೆಕಮೆಂಡ್ ಮಾಡೋದೆಲ್ಲ ಮೊದಲದೇ ಫಸ್ಟ್ ಪ್ಲಾಂಟ್ ಪ್ರೊಡಕ್ಟ್ಸ್ ಅನ್ನ ಯೂಸ್ ಮಾಡ್ಲಿ, ಆಮೇಲೆ ಯಾವ್ದಾದ್ರು ಪರಭಕ್ಷಕ ಕೀಟ ಇದ್ರೆ ನುಸಿ ಇದ್ರೆ ಅದ ನೀಮ್ ಅಂತ ಏನು ಯೂಸ್ ಮಾಡ್ತೀವಲ್ಲ ಸಸ್ಯಾಧಾರಿತ ಉತ್ಪನ್ನಗಳ, ಅದರಿಂದ ಅದಕ್ಕೇನು ಹಾನಿ ಆಗಲ್ಲ. ಸೊ ಸಸ್ಯಾಧಾರಿತ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ಆಮೇಲೆ ಕಂಟ್ರೋಲ್ ಆಗ್ಲಿಲ್ಲ ಜಾಸ್ತಿ ನಮಗೆ ರೈತರಿಗೆ ನಷ್ಟ ಆಗ್ತಿದೆ, ಆ ಟೈಮಲ್ಲಿ ನಾವು ಅವಾಗ ಏನ್ ಮಾಡೋಕ್ಕಾಗಲ್ಲ, ಒಂದು ಕೆಮಿಕಲ್ ಸ್ಪ್ರೇ ಕೊಡ್ಲೇಬೇಕಾಗುತ್ತೆ. 1-2 ಸ್ಪ್ರೇ ಬೇರೆ ಬೇರೆ ಮೋಡ್ ಆಫ್ ಆಕ್ಷನ್ ಇರೋದು ಕೊಡೋದ್ರಿಂದ ನಾವು ಕಂಪ್ಲೀಟ್ ಆಗಿ ಹತೋಟಿ ಮಾಡಬಹುದು. ಜೈವಿಕವಾಗಿ ಅದನ್ನ ಹತೋಟಿ ಕ್ರಮಗಳ ಬಗ್ಗೆ ಹೇಳಿದ್ರೆ ಬರೀ ಬೇವು ಒಂದೇನೆ ಸಾಕ ಅಥವಾ ಬೇರೆ ಬೇರೆ ಏನೇನು ಮಾಡಬಹುದು? ಬೇವು ಇದೆ, ಪೊಂಗಾಮಿಯಾ ಅಂತಿದೆ, ಪೊಂಗಾಮಿಯಾ ಲೀವ್ಸ್ ಎಕ್ಸ್ಟ್ರಾಕ್ಟ್, ಮತ್ತೆ ಚಿಲ್ಲಿ ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ, ಚಿಲ್ಲಿ ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ ಅದನ್ನು ಯೂಸ್ ಮಾಡಬಹುದು. ಮತ್ತೆ ಸಿಟ್ರೋನೆಲ್ ಆಯಿಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡೋದ್ರಿಂದ ನಾವು ಹತೋಟಿಯನ್ನ ಮಾಡಬಹುದು. ಇಷ್ಟೆಲ್ಲ ಹೇಳಿದ್ರೆ ಅದನ್ನ ಯಾವ ರೀತಿ ತಯಾರು ಮಾಡ್ಕೋಬಹುದು ಅಂತ ಹೇಳ್ತೀರಾ? ರೈತರು ರೈತರು ಈಗ ಬೇವಿನ ಎಣ್ಣೆ ಅಂತ ತಯಾರು ಮಾಡ್ತಾರೆ, ಎನ್ ಎಸ್ ಕೆ ಆಯಿಲ್ ಅಂತ ಹೇಳಿ. ಬೇವಿನ ಬೀಜಗಳನ್ನ ತಂದು ಅದನ್ನ ಪುಡಿ ಮಾಡಿ ಆಮೇಲೆ ಅದನ್ನ ಒಂದು ಅರಿವೆಯಲ್ಲಿ ಸುತ್ತಿ ಅದನ್ನ ನೀರಲ್ಲಿ ಒಂದು ನೈಟ್ ನೆನೆ ಇಟ್ಟರೆ ನಿಮ್ಗೆ ಒಂದು ಬಿಳಿ ಕಲರ್ ಬೇವಿನ ಎಣ್ಣೆ ಸಿಗುತ್ತೆ. ಅದನ್ನ ನೀರ್ ಜೊತೆ ಮಿಕ್ಸ್ ಮಾಡಿ ಅಥವಾ ಹಂಗೆ ಒಂದ್ 5 ಲೀಟರ್ಗೆ ಒಂದ್ ಕೆಜಿ ಹಿಂಗೆ ಬೇವಿನ ಬೀಜ ಕ್ರಶ್ ಮಾಡಿ ಇಡೋದ್ರಿಂದ ಅದನ್ನ ನಾವು ಡೈರೆಕ್ಟ್ ಆಗಿ ನೆಸ್ಕೆ ಅಂತ ಹೇಳಿ ಸ್ಪ್ರೇ ಮಾಡಬಹುದು. ಚಿಲ್ಲಿ ಗಾರ್ಲಿಕ್ ಇದೇ ತರ ಚಿಲ್ಲಿ ಮತ್ತೆ ಗಾರ್ಲಿಕ್ ಅನ್ನ ಯೂಸ್ ಮಾಡ್ಕೊಂಡು ಕ್ರಶ್ ಮಾಡಿ ಅದನ್ನ ನೀರೊಳಗಡೆ ಇಟ್ಕೊಂಡು ಸ್ಪ್ರೇ ಮಾಡಬಹುದು. ಎಷ್ಟು ಪ್ರಮಾಣ ಬಳಸಬಹುದು ಅಂತ ಹೇಳಿ, ಎಷ್ಟು ಪ್ರಮಾಣ ಇದನ್ನ ಹಾಕಬೇಕು ನೀರೊಳಗಡೆ? ಇದು ಎನ್ ಎಸ್ ಕೆ ಏನ್ ಮಾಡ್ತೀವಲ್ಲ, ಇದನ್ನು ನೀಮ್ ಆಯಿಲ್ ತರ 2 ml ಈ ತರ ಹಾಕಕ್ ಬರಲ್ಲ. ನಾವು ಎಷ್ಟು ಪ್ರಮಾಣ ನಮಗೆ ಸಿಂಪಡಣೆಗೆ ಬೇಕಾಗಿರುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ತಯಾರು ಮಾಡ್ಕೋಬೇಕು. ಇಷ್ಟೆಲ್ಲ ಹತೋಟಿ ಕ್ರಮಗಳನ್ನ ಪಡ್ಕೊಂಡ್ರು, ಇದನ್ನೆಲ್ಲ ರೈತರು ಉಪಯೋಗಿಸಿದ್ರು ಕೂಡ ಕೆಲವೊಂದು ಬಾರಿ ಅದು ಸಕ್ಸಸ್ ಆಗಲ್ಲ, ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತೀರಾ ರೈತರು? ಆ ಸಮಯದಲ್ಲಿ 1 ಅಥವಾ 2 ರಾಸಾಯನಿಕ ನಾವು ಕೊಡ್ಲೇಬೇಕಾಗುತ್ತೆ. ಅದು ಯಾವ್ದು ಅಂದ್ರೆ ಇವುಗಳನ್ನ ಹೊರತುಪಡಿಸಿ ಮತ್ತೆ ಯಾವ ಕೆಮಿಕಲ್ ನಾವು ಹೇಳ್ಬೇಕಂದ್ರೆ ಪೆನಸೋಕ್ವಿನ್ ಅಂತೇಳಿ ಮಾರ್ಕೆಟ್ ಅಲ್ಲಿ ಮೆಜಿಸ್ಟರ್ ಅಂತೇಳಿ ಸಿಗುತ್ತೆ ರೈತರಿಗೆ. 1.7 ml/L ಹಾಕಿ ನಾವು ಸಿಂಪಡಣೆ ಮಾಡೋದು, ಅಥವಾ ಪ್ರಾಪರ್ ಗೈಟ್ ಅಂತ ಸಿಗುತ್ತೆ, ಓಮೈಟ್ ಅಂತೇಳಿ ಮಾರ್ಕೆಟ್ ಅಲ್ಲಿ ಮಾರ್ತಾರೆ, ಅದನ್ನು 1.5 ml/L ಕೊಡಬಹುದು. ಮತ್ತು ಪೆನ್ ಪೈರಾಕ್ಸಿಮೇಟ್ ಅಂತ ಸಿಗುತ್ತೆ, ಮಿಟಿಗೇಟ್ ಅಂತೇಳಿ ರೈತರಿಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನು 1 ml/L ಕೊಡಬಹುದು. ಮತ್ತು ಈಗ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಅಂತೇಳಿ ಇನ್ಸೆಕ್ಟ್ ಮೇಲೆ ಅದನ್ನ ಸ್ಪ್ರೇ ಮಾಡಿದ್ರೆ ಅದ ಗ್ರೋತ್ ಅನ್ನ ಕಂಟಿನ್ಯೂಸ್, ಈಗ ಲಾರ್ವಾ ಇತ್ತಂದ್ರೆ ಲಾರ್ವಾ ತರನೇ ಕಂಟಿನ್ಯೂ ಮಾಡುತ್ತೆ, ಅಂದ್ರೆ ಲಾಸ್ಟ್ ಎಕ್ಸ್ಪೋಜರ್ ಆಗುತ್ತೆ. ಪ್ರಿಡೇಟರಿ ಮೈಟ್ ಯಾವ್ದಾದ್ರು ಇದ್ರೆ ಎಕ್ಸ್ಪೋಜರ್ ಆಗುತ್ತೆ. ಆ ತರ ಕೆಮಿಕಲ್ಸ್ ಬಂದಿದೆ ಈ ಮಾರ್ಕೆಟ್ ಅಲ್ಲಿ. ಅದೇ ತರ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ತರ ಮೈಟ್ ಗ್ರೋತ್ ರೆಗ್ಯುಲೇಟರ್ ಅಂತೇಳಿ ಹೊಸದು ಮಾಡಿದ್ದಾರೆ. ಅದರಲ್ಲಿ ಹೆಕ್ಸೋಥೈಜಾಕ್ಸ್ ಅಂತ ಇದೆ ಒಂದು ಮಾರ್ಕೆಟ್ ಅಲ್ಲಿ, ರೈತರಿಗೆ ಮೆಡನ್ ಅಂತ ಸಿಗುತ್ತೆ. ಇದು ಇದನ್ನ 0.4 ml/L ಯೂಸ್ ಮಾಡೋದ್ರಿಂದ ಜಾಸ್ತಿ ಹೊತ್ತು ಮೈಟ್ ಅಲ್ಲೇ ಇರುತ್ತೆ, ಹಾನಿನೂ ಉಂಟು ಮಾಡಲ್ಲ, ರಸಾನು ಇರಲ್ಲ, ಹಂಗೆ ಇರುತ್ತೆ ಗಿಡದ ಮೇಲೆ. ಅದು ಪ್ರಿಡೇಟರಿ ಮೈಟ್ಗೆ ಸಿಕ್ಕು ಮತ್ತೆ ತಿಂದು ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ಸ್ಪ್ರೇನ ಕೊಡೋದು ಅಂತ ಹೇಳಿದ್ರೆ ಯಾವ ರೀತಿ ಸ್ಪ್ರೇ ಕೊಡಬೇಕು ಅಂತ ಹೇಳ್ತೀರಿ ಸರ್? ನಾರ್ಮಲ್ ಬೇರೆ ಕೆಮಿಕಲ್ ಗೆಲ್ಲ ನ್ಯಾಪ್ಸಾಕ್ ಸ್ಪ್ರೇ ಅನ್ನ ಯೂಸ್ ಮಾಡಿಕೊಂಡು ಒಂದು ಕ್ಯಾನ್ ಅಲ್ಲಿ ವಾಟರ್ ಹಾಕೊಂಡು ಕೆಮಿಕಲ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು. ಅಂದ್ರೆ ಅದನ್ನ ಹತ್ತಿನೇ ಸ್ಪ್ರೇ ಮಾಡಬೇಕು ಅಥವಾ ಇಲ್ಲಿಂದಾನೆ ಸ್ಪ್ರೇ ತರ ಮಾಡೋದು? ಇಲ್ಲ ಸರ್, ಇವಾಗ ಪೂಟ್ ಸ್ಪ್ರೇಯರು ಆತರ ಬಂದಿದೆ, ಪೂಟ್ ಸ್ಪ್ರೇಯರು ಬ್ಯಾರಲ್ ಸ್ಪ್ರೇಯರ್ ಅಂತ ಹೇಳಿ. ಇಲ್ಲಿಂದ ಯೂಸ್ ಮಾಡಿದ್ರೆ ನಾವು ಗಣ್ಣ ಸ್ಪ್ರೇಯರ್ ದಿಂದ ಅಲ್ಲಿ ತಗನ ರೀಚ್ ಮಾಡೋತನ ಹೊಡಿಬಹುದು. ಇದು ಕೆಳಗಡೆ ಎಲೆ ಭಾಗದಲ್ಲಿ ಇರುತ್ತೆ ಅಂತ ಹೇಳಿದೀನಿ. ಆ ಟೈಮ್ದಲ್ಲಿ ಇದೇನು ಕಷ್ಟ ಆಗಲ್ಲ ನಿಮ್ಗೆ. ರೈತರು ಇಲ್ಲಿಂದ ಕೆಳಗಡೆಯಿಂದ ಸಿಂಪಡಣೆ ಮಾಡಿದ್ರು ಗನ್ ಸ್ಪ್ರೇಯರ್ ದಿಂದ ಅದು ಕಂಪ್ಲೀಟ್ ಆಗಿ ಕವರೇಜ್ ಆಗುತ್ತೆ. ಅವಾಗ್ಲೇ ಈ ಬೇವಿನ ಒಂದು ಹಿಂಡಿ ಅದ್ರಲ್ಲಿ ಮಾಡಿ ಸ್ಪ್ರೇ ಮಾಡಬಹುದು ಜೈವಿಕವಾಗಿ ಅಂತ ಹೇಳಿದ್ರೆ, ಅದನ್ನ ಅದು ಸಫಲ ಆಗಿಲ್ಲ ಅಂದ್ರೆ ಎಷ್ಟು ದಿನದ ಅಂತರವಾಗಿ ನಾವು ರಾಸಾಯನಿಕ ಬಳಸಬಹುದು ಅಂತ ಹೇಳ್ತೀರಾ ಗಿಡದ ಮೇಲೆ? ಅಂದ್ರೆ ಮೊದಲನೇದಾಗಿ ನಾವು ಬೇವಿನ ಎಣ್ಣೆ ಅದನ್ನ ಯೂಸ್ ಮಾಡಿ ಕಂಟ್ರೋಲ್ ಆಗ್ಲಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ನಾವು ಒಂದು ಸ್ಪ್ರೇಯನ್ನ ತಗೋಬಹುದು. ಅಂದ್ರೆ ಈಗ ನೋಡ್ತೀರಾ ನೀವು ಒಂದು ಎನ್ ಎಸ್ ಕೆ ಅಂದ್ರೆ ಅದು 3-4 days ಬೇಕು ಅದರದ್ದು ಆಕ್ಟಿವಿಟಿ ಸ್ಟಾರ್ಟ್ ಆಗಬೇಕಂದ್ರೆ. ಬಟ್ ಆ ಟೈಮಲ್ಲಿ ಆಗ್ಲಿಲ್ಲ, ನಮ್ದು ಕಂಟ್ರೋಲ್ ಆಗ್ಲಿಲ್ಲ ಅದಕ್ಕೆ ಅಂತಂದ್ರೆ ಆಟೋಮೆಟಿಕಲಿ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಸ್ಪ್ರೇ ತಗೋಬಹುದು ನಾವು ಯಾವ್ದಾದ್ರು ಕೆಮಿಕಲ್. ಈ ರೀತಿಯಾಗಿ ಒಂದು ಸ್ಪ್ರೇ ಕೊಟ್ಟಾಗ ಗಿಡ ಚೆನ್ನಾಗುತ್ತೆ ಅಂತಾನ? ಚೆನ್ನಾಗುತ್ತೆ ಸರ್. ಒಳ್ಳೇದು. ಸದಸ್ಯ ತಿಪ್ಪೇಮಠ ಅವರೇ, ತಾವು ಇದುವರೆಗೂ ತೆಂಗು ಹಾಗೂ ಅಡಿಕೆಯಲ್ಲಿ ಕೆಂಪು ನುಸಿ ಬಾಧೆ ಹಾಗೂ ಅದರ ಹತೋಟಿ ಕ್ರಮಗಳ ಬಗ್ಗೆ ನಮ್ಮೊಂದಿಗೆ ವಿಷಯವನ್ನು ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ತೆಂಗು ಮತ್ತು ಅಡಿಕೆಯಲ್ಲಿ ಕೆಂಪು ನುಸಿ ಬಾಧೆ ಹಾಗೂ ಹತೋಟಿ ಕ್ರಮಗಳು, ಈ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾದ ಸದಾಶಿವ ತಿಪ್ಪೇಮಠ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ಕೇಳಿ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ರೇವಣಸಿದ್ದಪ್ಪ ಮತ್ತು ಸಂಗಡಿಗರಿಂದ ಶ್ರೀ ಗುರುದೇವರ ಭಜನೆ. ಬಳ್ಳಾರಿಯ ಗುರವೇ ನಮಗ ಜೋಡೋ